ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸರ್, ನಿಮ್ಮ ಓಟಿಪಿ ಕೊಡಿಯಲ್ಲ. ಮ್ಯಾಮ್, ಈ ಆಪ್ ಡೌನ್ಲೋಡ್ ಮಾಡಿ, ಕೆವೈಸಿ ಅಪ್ಡೇಟ್ಗಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ರಾಂಗ್ ನಂಬರ್ ಇದೆ ಬಿಡಿ, ಇರಲಿ ಬಿಡಿ, ಇದು ರಾಂಗ್ ನಂಬರ್ ಮಾಡಬೇಡಿ. ಶೇರ್, ಕ್ಲಿಕ್, ಯಾವುದೇ ಡೌನ್ಲೋಡ್. ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿ ಬನ್ನಿ. SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221216 ಆರ್ ಲಾಗ್ ಆನ್ ಟು www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸಮಗ್ರ ಕೃಷಿಕ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳ್ತೀರಿ. ಸಂದರ್ಶಿಸ್ತಾ ಇದ್ದಾರೆ ಅರುಣ್ ನಾಯಕ್. ಕೇಳುಗ್ರೆ, ಇವತ್ತು ನಮ್ಮ ಜೊತೆ ಯಲ್ಲಾಪುರ ತಾಲೂಕು ಬೆಳಸೂರು ಮಜಿರೆಯ ಸಾಸರಳಿಯ ರಾಮಚಂದ್ರ ಜಿ ಭಟ್ ಅವರಿದ್ದಾರೆ. ಇವರೊಬ್ಬ ಸಮಗ್ರ ಕೃಷಿಕರು. 1 ಎಕರೆಯ ಸಣ್ಣ ಹಿಡುವಳಿದಾರರಾದರೂ ಸಾಕಷ್ಟು ಬೆಳೆಗಳನ್ನು ತಮ್ಮ ಜಮೀನಿನಲ್ಲಿ ತೆಗೆದು ಎಲ್ಲ ರೀತಿಯ ಕೃಷಿಯ ಅನುಭವಗಳನ್ನು ಹೊಂದಿದವರು ರಾಮಚಂದ್ರ ಭಟ್ ಅವರು. ಇವತ್ತು ಅವರ ಎಲ್ಲ ಅನುಭವಗಳನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ರಾಮಚಂದ್ರ ಭಟ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 1 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಒಂದು ಬದುಕನ್ನು ಕಟ್ಟಿಕೋಬಹುದು ಅಂತ ವಿಶ್ವಾಸ ಬಂದಿದ್ದು ಯಾವಾಗ ಮತ್ತು ಅದನ್ನು ಯಾವ ರೀತಿ ಸಾಕಾರ ಮಾಡಿದಿರಿ ನೀವು? ಕೃಷಿ ಕೆಲಸ ನಮ್ಮ ಪರಂಪರಾಗತವಾಗಿ ಬಂದದ್ದರಿಂದ ನಮ್ಮ ತಂದೆಯವರು ಹೇಳ್ತಿದ್ರು, ಸ್ವತಂತ್ರವಾಗಿ ದುಡಿಬೇಕು, ನಾವು ದುಡಿದು ನಾವೇ ತಿನ್ನಬೇಕು ಮತ್ತು ನಮ್ಮ ಕೆಲಸ ಜನರಿಗೆ ಉಪಯೋಗ ಆಗಬೇಕು, ಹೀಗಾಗಿ ಸ್ವತಂತ್ರ ಕೃಷಿಯಲ್ಲಿ ಸಾಧ್ಯ ಅಂತ ಹೇಳ್ತಿದ್ರು. ಅದೇ ಪದ್ಧತಿಯಲ್ಲಿ ನಾನು ಕೃಷಿ ಕೆಲಸವನ್ನು ನನ್ನ ಬಾಲ್ಯದಿಂದಲೂ ಮಾಡ್ತಾ ಬಂದಿದ್ದೇನೆ. ನಿಮ್ಮ ತಂದೆ? ತಂದೆಯವರು ಕೃಷಿಕರು, ಆದರೆ ನಮಗೆ ಮೂಲತಃ ಸ್ವಂತ ಜಮೀನು ಇರಲಿಲ್ಲ, ತಂದೆಯವರು ದತ್ತಕಕ್ಕೆ ಬಂದಿದ್ರು, ಹಾಗಾಗಿ ನಮ್ಮ ಶಿಕ್ಷಣ ಸ್ವಲ್ಪ ಪ್ರಾಥಮಿಕದಲ್ಲಿ ನಿಂತು ಹೋಯಿತು. ಅದರ ನಂತರ ನಾನು ಕೃಷಿ ಕೆಲಸ ಮಾಡ್ತಾ ಮಾಡ್ತಾನೆ SSLC PUC ಹೊರಗಿಂದೇ ಕಟ್ಟಿ ಪಾಸ್ ಮಾಡಿ ಆ ನನ್ನ ಜೀವನವನ್ನು ಕೃಷಿ ಸಲುವಾಗಿ ತರಬೇತಿ ಪ್ರಾತ್ಯಕ್ಷತೆ ಇತ್ಯಾದಿ ಒಂದು ಜೇನು ಕೃಷಿ ಮತ್ತೆ ಹೈನುಗಾರಿಕೆ ಹೀಗೆ ಕೃಷಿಯೊಳಗೆ ಕೃಷಿಗೆ ಸಂಬಂಧಪಟ್ಟಂತಹ ಉಪಕಸಬನ್ನು ಕೂಡ ಮಾಡ್ತಾ ಇದ್ದೇನೆ. ಈ 1 ಎಕರೆ ಜಮೀನಿನಲ್ಲಿ ಯಾವ್ಯಾವ ರೀತಿಯ ಬೆಳೆಯನ್ನ ತೆಗಿತಾ ಇದ್ದೀರಿ? ನಮ್ಮದು ಮುಖ್ಯವಾದದ್ದು ಭತ್ತ. ನಮ್ಮ ಒಂದು ಕುಟುಂಬಕ್ಕೆ 1 ವರ್ಷ ಬೆಳೆದದ್ದು 2-3 ವರ್ಷವರೆಗೂ ನಮ್ಗೆ ಆ ಭತ್ತ ಸಾಕಾಗ್ತದೆ. ಮತ್ತು ನಮ್ದು ಸಾವಯವ ಕೃಷಿ, ನಾವು ಮನೆಯಲ್ಲಿ ಹಸುವನ್ನು ಸಾಕಿದ್ದೇವೆ, ಹೈನುಗಾರಿಕೆ ಮಾಡ್ತೇವೆ, ಅದೇ ಗೊಬ್ಬರವನ್ನು ನಾವು ಗದ್ದೆಗೆ ಹಾಕ್ತೇವೆ. ಅಂದ್ರೆ ನಾವು ಈ ರಾಸಾಯನಿಕ ಬಳಸುವುದಿಲ್ಲ, ಹಾಗಾಗಿ ನಮ್ಗೆ ಅದು ಆ ಕೆಲಸದಲ್ಲಿ ತೃಪ್ತಿನೂ ಉಂಟು ಮತ್ತು ಆರೋಗ್ಯ. ಈ ಕೊರೋನಾ ಬಂದು ಇಷ್ಟೆಲ್ಲ ದೊಡ್ಡ ಹಾವಳಿ ಮಾಡಿತ್ತು, ಆದ್ರೆ ನಾವು ಬೆಳೆದ ನಾವೇ ತಿಂದದ್ದಕ್ಕೆ ನಮ್ಮ ಕೊರೋನಾ ಅಥವಾ ಯಾವ ರೋಗನೂ ಇಲ್ಲ. ಸ್ವತಂತ್ರವಾಗಿ ನಾವು ಕೃಷಿ ಕೆಲಸ ಮಾಡ್ತಾ ಜನರಿಗೆ ಕೃಷಿ ಬಗ್ಗೆ ತರಬೇತಿನೂ ಕೊಡ್ತಾ ಇದ್ದೇವೆ. ಇದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಭಟ್ರೆ, ಕೃಷಿಯಲ್ಲಿ ನಾವು ಏನಾದರೂ ಸಫಲತೆ ಪಡ್ಕೋಬೇಕು ಅಂತಂದರೆ ಅಥವಾ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಂದರೆ ಕೃಷಿಯ ಖರ್ಚುಗಳನ್ನು ಕೂಡ ನಾವು ನಿಯಂತ್ರಿಸಬೇಕಾಗತ್ತೆ. ಸರಿ, ಈ ಕಾರಣದಿಂದ ನೀವು ಸಾವಯವ ಕೃಷಿ ಮಾಡ್ತಾ ಇರೋದು ಎಷ್ಟು ಅನುಕೂಲ ಆಗಿದೆ ನೋಡಿ. ಕೃಷಿ ಕೆಲಸದಲ್ಲಿ ಸ್ವಂತ ದುಡಿಬೇಕು. ಈಗಿನ ಕಾಲದಲ್ಲಿ ಆಳೆಲ್ಲ ಬಹಳ ತುಟ್ಟಿಯಾಗಿದೆ, ಆಳ ಸಿಗುವುದಿಲ್ಲ, ಆಳ ಕೂರಬಾರದು. ಒಂದು ದಿವಸ ಆಳು ಹುಡುಕಲು ಹೋದೆ ಸಿಗಲಿಲ್ಲ, ಮತ್ತೊಂದು ದಿವಸ ಹುಡುಕಲು ಹೋದೆ, ಈ ರೀತಿ ಇಲ್ಲ. ನಮಗೆ ಅವಶ್ಯಕತೆ ಇದ್ದ ಮುರಿಯಾಳ ಪದ್ಧತಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಅಂತೂ ನಮ್ಮ ಕೆಲಸಕ್ಕೆ ಮತ್ತೊಬ್ಬರು ತಗೊಳ್ಳೋದು, ಆ ಕೆಲಸ ಅವ್ರ ಕೆಲಸಕ್ಕೆ ನಾವು ಹೋಗೋದು, ಈ ರೀತಿ ಮುರಿಯಾಳ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡಿದವಾಗ ಕೃಷಿ ಏನು ತೊಂದರೆ ಇಲ್ಲ, ಸ್ವತಂತ್ರವಾಗಿ ಜೀವನ ಮಾಡುವಂಥ ಒಂದು ಶಕ್ತಿ ನಮ್ಗೆ ದೇವರು ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಗೆ ಆ ಅದರಲ್ಲಿ ಒಂದು ಖುಷಿ ಉಂಟು. ಕೃಷಿ ತೊಂದರೆ ತೊಂದರೆ ಹೇಳ್ತಾರೆ, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾರೆ ಜನ, ಆದರೆ ಅದು ಸುಳ್ಳು. ಸ್ವತಂತ್ರವಾಗಿ ದುಡಿದಾಗ ಮುರಿಯಾಳು ಪದ್ಧತಿಯಲ್ಲಿ ಕೆಲಸ ಮಾಡಿಕೊಂಡಾಗ ಖರ್ಚನ್ನು ನಿಭಾಯಿಸಬಹುದು, ಅದರಲ್ಲಿ ಏನು ತೊಂದರೆ ಇರುವುದಿಲ್ಲ. ಮತ್ತು ನಮಗೆ ಒಂದು ವರ್ಷ ಎರಡು ವರ್ಷ ಸಾಕಪ್ಪು ದವಸದನ್ನೇ ನಾವು ಮನೇಲಿ ಸ್ವಂತ ಬೆಳೆದು ಇಡ್ತೇವಲ್ಲ, ನಮಗೆ ತಲೆಬಿಸಿ ಇಲ್ಲ, ಮಾರುಕಟ್ಟೆಯಲ್ಲಿ ರೇಟ್ ಏರ್ತದೆ ಇಳಿತದೆ ಅದೆಲ್ಲ ಸಂಬಂಧಿಲ್ಲ ನಮಗೆ. ನಾವು ಅದರಿಂದ ಚೆನ್ನಾಗಿ ಜೀವನ ಮಾಡಬಹುದು. ಒಳ್ಳೆ ಕೃಷಿ ಕೆಲಸ ಒಳ್ಳೆ ಕೆಲಸ, ಪ್ರತಿಯೊಬ್ಬರು ಜಮೀನು ಮಾರಾಟ ಮಾಡಿ ಹಳ್ಳಿ ಬಿಟ್ಟು ಯಾರೂ ಹೋಗಬಾರ್ದು ಶಹರದ ಕಡೆಗೆ. ಸ್ವತಂತ್ರವಾಗಿ ಬೆಳೆತಿದ್ರೆ ನಮ್ಮ ದೇಶ ಸಮೃದ್ಧ ಆಗ್ತದೆ, ಅದ್ರ ಬಗ್ಗೆ ಸಮಸ್ಯೆನೇ ಇಲ್ಲ. ಈ ಮುರಿಯಾಳು ಪದ್ಧತಿ ಅಂತ ಹೇಳಿದ್ರಿ, ಈ ಮುರಿಯಾಳು ಪದ್ಧತಿಯಲ್ಲಿ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಮತ್ತು ಬೇರೆಯವರ ಸಹಕಾರ ಬಹಳ ಮುಖ್ಯ ಆಗ್ತದೆ. ಯಾವ ರೀತಿ ಈ ಮುರಿಯಾಳು ಪದ್ಧತಿ ನಿಮ್ಗೆ ಸಹಕಾರ ನೋಡಿ? ಮನುಷ್ಯನ ಜೀವನ ಅಂತಂದ್ರೆ ಅದು ಒಂಥರದ ಒಬ್ರಿಗೊಬ್ರು ಸಹಬಾಳ್ವೆ ನಡೆಸಿದಾಗಲೇ ಒಂಥರದ ಖುಷಿ ಇರ್ತದೆ, ಹೌದಾ? ಅಲ್ಲ, ನಾವು ಒಬ್ಬನೇ ಎಲ್ಲ ಮಾಡ್ತೇನೆ ಅದು ಸಾಧ್ಯ ಇಲ್ಲ. ಮನುಷ್ಯ ಹಿಂಗೆ ಒಬ್ಬರೊಬ್ಬರ ಸಹಕಾರ ಬೇಕೇ ಬೇಕು. ಉತ್ತಮವಾಗಿ ಕೆಲಸ ಮಾಡಿದಾಗ ನಮ್ಮ ಕೆಲಸಕ್ಕೆ ಅವ್ರು ಬರ್ತಾರೆ, ಆಗ ನಾವು ಹೋಗಿ ಅಲ್ಲಿ ಉತ್ತಮವಾಗಿ ಕೆಲಸ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಕೆಲಸ ಮಾಡಬಾರ್ದು, ನಮ್ಮ ಕೆಲಸದಲ್ಲಿ ನಮ್ಗೆ ನಿಷ್ಠೆ ಬೇಕು. ಹಿಂಗಾದಾಗ ಕೃಷಿ ಒಳಗೆ ಜನ ಹೇಳ್ತಾರೆ ತೊಂದರೆ ತೊಂದರೆ ಹೇಳಿ, ತೊಂದರೆ ಏನು ಇಲ್ಲ, ಆರಾಮ್ಸಿ ಉಳಿಯಬಹುದು, ನೆಮ್ಮದಿಯಿಂದ ಉಳಿಯಬಹುದು. ಮತ್ತು ನಮ್ಮ ಕೃಷಿ ಜೀವನ ನಾಲ್ಕು ಜನಿಗೆ ನೆಮ್ಮದಿ ಕೊಡ್ತದೆ, ಯಾಕಂದ್ರೆ ಸ್ವತಂತ್ರ ಕೆಲಸ, ನಾವು ಬೆಳಗಿಂದ ಎಷ್ಟು ರಾತ್ರಿವರೆಗೂ ಕೆಲಸ ಮಾಡಬಹುದು. ಇನ್ನೇನು ಒಂದೊಂದ್ಸಲ ಅಕಾಲಿಕ ಮಳೆ ಇಂಥದ್ರಿಂದ ತೊಂದರೆನು ಮದ್ದು ಬದಿಯಲ್ಲಿ ಬರ್ತದೆ, ಅದು ಯಾವ ಕೆಲಸಕ್ಕೆ ಹೋದ್ರೂ ತೊಂದರೆ ಹೇಳೋದಿದೆಯಲ್ಲ. ಹಾಗಾಗಿ ನಾವು ನನ್ನ ಜೀವನ ಒಂದು ನಮ್ಮ ತಂದೆಯವರ ಹೇಳಿಕೆ ಪ್ರಕಾರ ಪ್ರಾರಂಭದಿಂದನೂ ಕೃಷಿಯಲ್ಲೇ ತೊಡ್ಕೊಂಡಿದ್ದೇವೆ. ಈಗಲೂ ಕೂಡ ಕೃಷಿ, ಈಗ ನನಗೆ 63 ವರ್ಷ ಆದರೂ ಕೂಡ ನಾವು ಕೃಷಿಯಲ್ಲೇ ಕೆಲಸ ಮಾಡ್ತಾ, ಕೃಷಿ ಉಪಕಸುಬು, ಹೈನುಗಾರಿಕೆ, ಜೇನು ಸಾಕಾಣಿಕೆ ತರಬೇತಿ ಇಂಥದ್ದೆಲ್ಲ ಕೆಲಸನೂ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯಿಂದ ಜೇನು ತರಬೇತಿ ಜನ ಬರ್ತಾರೆ, ಅವ್ರಿಗೆ ಜೇನು ತರಬೇತಿ ಕೃಷಿ ತರಬೇತಿ ಕೊಡ್ತೇವೆ, ಅವರು ಸ್ವಲ್ಪ ಗೌರವಧನ ಕೊಡ್ತಾರೆ. ಹಾಗಾಗಿ ಖರ್ಚಿನ ಬಗ್ಗೆ ನಮ್ಗೆ ಸಮಸ್ಯೆ ಆಗೋದಿಲ್ಲ. ಇನ್ನು ನಾವು ಯಾರ ಹತ್ರ ಇಂತಿಷ್ಟು ಕೊಡಿ, ನಾವು ಇಂತಿಷ್ಟು ಕೊಟ್ಟರೆ ತರಬೇತಿ ಕೊಡ್ತೇವೆ ಅಂತೂ ಹೇಳುವುದಿಲ್ಲ. ಯಾಕಂತಂದರೆ ಈ ಕೃಷಿಗೆ ಮುಖ್ಯವಾಗಿ ಬೇಕಾದದ್ದು ಪರಾಗಸ್ಪರ್ಶ ಕ್ರಿಯೆ, ಅದು ಜೇನಿನಿಂದ ಸಿಗ್ತದೆ. ಜೇನಲ್ಲಿ ಒಟ್ಟು 4 ಥರ ಜೇನಿದೆ. ಹೆಜ್ಜೇನು ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮತ್ತು ದೊಡ್ಡ ದೊಡ್ಡ ಮರ ಸೇತುವೆ ಇಂಥದ್ದು ಕಟ್ತದೆ. ಇದನ್ನು ಕೆಲವು ಮಂದಿ ಬೆಂಕಿ ಹಾಕಿ ಸುಟ್ಟು ತೆಗಿತಾರೆ, ಅದು ಮಾಡಬಾರದು. ಯಾಕಂತಂದ್ರೆ ಕೃಷಿಗೆ ಜೇನು ಹುಳುಗಳ ಪರಾಗಸ್ಪರ್ಶದಿಂದ ಬೆಳೆ ಇಮ್ಮಡಿ ಆಗ್ತದೆ. ಹಾಗಾಗಿ ಹೆಜ್ಜೇನನ್ನು ಸಂರಕ್ಷಣೆ ಮಾಡಬೇಕು. ಇನ್ನು ಕೋಲ್ ಜೇನು ಕೂಡ ಕಾಂಬುದು ಕಷ್ಟ ಆಗಿದೆ, ಮೊದಲೇ ಇತ್ತು. ಅದನ್ನು ಕೂಡ ತುಪ್ಪದ ಭಾಗವನ್ನು ತೆಗೆದು ಮರಿ ಭಾಗ ಇಟ್ಟರೆ ಅವು ಕೂಡ ಸಂತತಿ ಬೆಳೆಸ್ತವೆ, ಅವು ಕೂಡ ಕೃಷಿ ಪರಾಗಸ್ಪರ್ಶಕ್ಕೆ ಯೋಗ್ಯ. ಇನ್ನು ಮಿಶ್ರಿ ಜೇನು ಸಣ್ಣ ಅತಿ ಸಣ್ಣ ಜೇನು, ಇದಕ್ಕೆ ಔಷಧಿಗೆ ಅತ್ಯುತ್ತಮವಾದಂತಹ ಒಂದು ಇದು ಈ ಮಿಶ್ರಿ ಜೇನು ತುಪ್ಪ. ಇದನ್ನು ಕೂಡ ಬಿದಿರ ಅಂಡೆಯಿಂದ ಸಾಕಬಹುದು. ಇನ್ನು ಭಾರತೀಯ ತುಳುವೆ ಜೇನು ಅಂತ ಹೇಳ್ತಾರೆ, ಇದನ್ನು ಕೂಡ ಸಾಕಬಹುದು. ಇದರಿಂದ ಪರಾಗಸ್ಪರ್ಶ ಕ್ರಿಯೆಯಿಂದ ಕೃಷಿಕನಿಗೆ ಒಂದು ಲಾಭ, ಇನ್ನು ಒಂದು ಜೇನು ತುಪ್ಪದಿಂದನೂ ಲಾಭ, ಮೇಣದಿಂದನೂ ಲಾಭ. ಹೀಗೆಲ್ಲ ಹೇಳ್ತಾ ಕೃಷಿಗೆ ಪೂರಕ ಉದ್ಯೋಗ ಜೇನು ಕೃಷಿ ಮತ್ತು ಹೈನುಗಾರಿಕೆ. ಆಮೇಲೆ ಒಂದು ಮಾತಿದೆ, ಯಾವ ದೇಶದಲ್ಲಿ ಜೇನುಗಳು ಇರುವುದಿಲ್ಲವೋ ಅಲ್ಲಿ ಮಾತ್ರ ಯಾವುದೇ ಸಸ್ಯಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಕಾಡು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ? 100% ಸತ್ಯ. ಯಾಕಂತಂದ್ರೆ ಈಗ 2019 ಕೊರೋನಾ ಹೇಳುವಂತಹ ಮಹಾಮಾರಿ ರೋಗ ಬಂತು, ಇದ್ರ ಪೂರ್ವದಲ್ಲಿ ಜೇನಿಗೆ ಬಹಳ ದೊಡ್ಡ ರೋಗ ಬಂದಿತ್ತು. ಜೇನು ಸಾಕದ ರೈತರು ಬಹುತೇಕ ತಮ್ಮ ಬದುಕೆ ಹೋಯ್ತು ಹೊಳಿ ಹೆದರುವಂತ ಒಂದು ಪರಿಸ್ಥಿತಿ ಇತ್ತು. ಅಂತಂದ್ರೆ ಅಂತ ರೋಗ ಜೇನು ಸಂತತಿಗೆ ಬಂದಿತ್ತು, ಜೇನು ಹುಳ ಸತ್ತಿದೆ. ಅದೇ ಪದ್ಧತಿಯಲ್ಲಿ ಮತ್ತೊಂದು ಸ್ವಲ್ಪ ಕೊರೋನಾ ಬಂತು. ಈ ಜೇನು ಸಂತತಿ ಇಲ್ಲದೆ ಸಾಧಾರಣ ಒಂದು 2-3 ಆದ್ರೆ ಸಸ್ಯ ಒಂದೇ ಅಲ್ಲ, ಮನುಷ್ಯನು ಉಳಿಯುವುದಿಲ್ಲ. ಯಾಕಂತಂದ್ರೆ ಜೇನು ಹುಳುಗಳ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೃಷಿಕರಾಗಿ, ಜೇನು ಸಂತತಿ ರಕ್ಷಕರಾಗಿ, ಎಲ್ಲಿ ಜೇನು ಬಂದರೂ ಜೇನನ್ನು ಸುಡುವುದಾಗ್ಲಿ ಹಾಳು ಮಾಡುವುದಾಗ್ಲಿ ಏನು ಮಾಡಬಾರದು. ಈ ಒಂದು ಉದಾಹರಣೆಗೆ ಒಂದು ಬಿಲ್ಡಿಂಗ್ ಜೇನು ಬಂತು ಅಂತಂದ್ರೆ ನಾವು ಆ ಬಿಲ್ಡಿಂಗ್ ಜೇನು ಬಂದದ್ದನ್ನ ಸುರಕ್ಷಿತವಾಗಿ ತೆಗೆದು ಬೇರೆ ಕಾಡಿಗೆ ಬಿಡುವಂತ ಕಾರ್ಯಕ್ರಮ ಬಹಳಷ್ಟು ಮಾಡಿದ್ದೇವೆ. ಮತ್ತೆ ಈ ಮೊಬೈಲ್ ಟವರ್ಗೆ ಜೇನು ಬಂದದ್ದನ್ನು ಸಹಿತ ಸುರಕ್ಷಿತವಾಗಿ ನಾವು ರಾತ್ರಿ ಅಲ್ಲಿ ಏರಿ ಅದರ ಚೀಲದಲ್ಲಿ ತುಂಬಿ ಅದೂ ಕೂಡ ನಾವು ಕಾಡಿಗೆ ಬಿಟ್ಟಿದ್ದೇವೆ. ಹಿಂಗಾಗಿ ನಮಗೆ ಅವಶ್ಯಕತೆ ಬಿದ್ದರೆ ಜೇನು ಬಗ್ಗೆ ಏನೇ ಸಂಶಯ ಅಥವಾ ಇದು ಇದ್ರೆ ನಮಗೆ ಫೋನ್ ಮಾಡಿ, ನಾವು ಅದ್ರ ಬಗ್ಗೆ ಹಿಂದಿನಿಂದನೂ ತರಬೇತಿ ನೀಡ್ತಾ ಬಂದಿದ್ದೇವೆ, ಇನ್ನು ಮುಂದೂ ನೀಡ್ತೇವೆ. ಇದಕ್ಕಾಗಿ ನಮ್ದು ಯಾವ್ದು ನಿರೀಕ್ಷೆ ಇಲ್ಲ, ಇಂತಿಷ್ಟೇ ಹಣ ಕೊಟ್ಟರು ನಾವು ತರಬೇತಿ ಕೊಡ್ತೇವೆ, ಇಲ್ಲದ್ರೆ ಇಲ್ಲ ಹೇಳೋದು. ಇದು ಒಂದು ಇಡೀ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಜೇನು ಸಂತತಿ ಹೆಚ್ಚಾಗೋದ್ರಿಂದ. ಈಗ ಜೇನು ಸಂತತಿ ಕಡಿಮೆ ಆಗ್ತಾ ಇದೆ, ಇದು ಅವೈಜ್ಞಾನಿಕ ಜೇನು ಕೊಯ್ಲು ಅಥವಾ ಇತ್ಯಾದಿ ತೊಂದರಿಂದ. ಹಾಗಾಗಿ ಯಾರು ಜೇನನ್ನು ಹಾಳು ಮಾಡಬೇಡಿ. ಕೃಷಿ ಜೊತೆಗೆ ಜೇನು ಸಾಕಾಣಿಕೆ ಮತ್ತು ಸಂರಕ್ಷಣೆ ಅಗತ್ಯ, ಅತ್ಯಗತ್ಯ. ಇವಾಗ ಜೇನು ಸಾಕಾಣಿಕೆಯಿಂದ ಎರಡು ರೀತಿಯ ಲಾಭ ಇದೆ ಅಂತ ಹೇಳಿ. ಖಂಡಿತವಾಗಿ ಆರ್ಥಿಕವಾಗಿ ಕೂಡ ಒಬ್ಬ ರೈತನಿಗೆ ಒಬ್ಬ ಜೈವಿಕನೇ ಲಾಭ ಇದೆ, ಅದರ ಜೊತೆಗೆ ಪರೋಕ್ಷವಾಗಿ ನಮ್ಮ ಪ್ರಕೃತಿಗೆ ಅದರಿಂದ ಲಾಭ ಆಗ್ತದೆ, ಎಲ್ಲದಕ್ಕೂ ಕೂಡ ಒಳ್ಳೆಯದು. ಅದರ ಜೊತೆಗೆ ಸಮಗ್ರ ಕೃಷಿ ಅಂತ ಹೇಳಿದ್ರಿ, ಹೈನುಗಾರಿಕೆ ಕೂಡ ಮಾಡ್ತೇನೆ ಅಂತ ಹೇಳಿದ್ರಿ ನೀವು, ಅದರ ಅನುಭವ ಏನು? ಹೈನುಗಾರಿಕೆ ಅಂತಂದ್ರೆ ನಮಗೆ ಹೇಗಂದ್ರೂ ದಿವಸ ಹೋಗ್ತದೆ ಕೃಷಿ ಕೆಲಸ ಮಾಡ್ತಾ, ಅದರಲ್ಲೇ ಇದ್ರೂ ಸ್ವಲ್ಪ ಕೆಲಸ ಮಾಡಿದ್ರೆ ಆಯ್ತಪ್ಪ, ಹಾಲನ್ನು ತಗೊಂಡೋಗಿ ನಾವು ಡೈರಿಗೆ ಹಾಕ್ತೇವೆ, ಅದು ತಿಂಗಳ ತಿಂಗಳ ನಮಗೆ ಒಂದಿಷ್ಟು ಒಳ ಗೌರವಧನ ರೇಟ್ ಕೊಡ್ತಾರೆ, ಕಡೆಗೆ 5 ರೂಪಾಯಿ ಲೀಟರಿಗೆ ಬೋನಸ್ ಅಂತೇಳಿ ಅದು ಒಂದು 6 ತಿಂಗಳಕ್ಕೆ ಹಿಂಗೆ ಬರ್ತದೆ, ಅದಾಯ್ತಾ. ಆಮೇಲೆ ದನ ಸಾಕುವುದರಿಂದ ಹಾಲು ಒಂದಾಯ್ತು, ಆಮೇಲೆ ಗೊಬ್ಬರ ಸಾವಯವ ಕೃಷಿಗೆ ಹಾಕ್ಲಿಕ್ಕೆ ಬರ್ತದೆ, ಮತ್ತೆ ಗೊಬ್ಬರ ಗ್ಯಾಸ್ ಅಂತೇಳಿ ಮಾಡ್ತೇವೆ, ಇದರಿಂದ ನಾವು ಉಳಿತಾಯ ಮಾಡಬಹುದು. ಈಗ ಉದಾಹರಣೆ ಕರೆಂಟ್ ಒಲೆ ಆಗಲಿ ಅಥವಾ ಸಿಲಿಂಡರ್ ಒಲೆ ಆಗಲಿ ಮಾಡಿದ್ರು ಅದಕ್ಕೆ ದುಡ್ಡು ಕೊಡಬೇಕು, ಇದಕ್ಕೆ ದುಡ್ಡು ಕೊಡುವುದಿಲ್ಲಲ್ಲ, ಹಾಗಾಗಿ ಪರೋಕ್ಷ ಲಾಭನೇ ಹೈನುಗಾರಿಕೆಯಿಂದ. ಹಾಗಾಗಿ ಹೈನುಗಾರಿಕೆಯನ್ನು ಮಾಡಬಹುದು, ಇದು ಜಮೀನು ಇದ್ದವರೇ ಮಾಡಬೇಕು ಅಂತಿಲ್ಲ, ಜಮೀನು ಇಲ್ಲದವರು ಒಂದೊಂದು ಹಸುವನ್ನು ಕಟ್ಕೊಂಡು ಮಾಡಬಹುದು. ಮತ್ತು ಈ ಹಸು ಅಂತಂದ್ರೆ ಭಾರತೀಯ ಒಂದು ಪುಣ್ಯ ಸಭ್ಯ ಪ್ರಾಣಿ ಅದು, ಅದರಿಂದ ಪುಣ್ಯ ಅಂಶಗಳು ಕೂಡ ಇದೆ, ಲಾಭನೂ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಆರೋಗ್ಯ. ಹಾಲನ್ನು ನಾವೇ ಸ್ವಂತ ಹಸು ಸಾಕಿದ್ರೆ ಹಸುವಿನ ಹಾಲಿನಿಂದ ಆರೋಗ್ಯ ಭಾಗ್ಯ ಪಡೆಯಬಹುದು, ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಬೇಕು ಸ್ವಾಮಿ, ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಹಾಗಾಗಿ ಕೃಷಿಯೊಳಗೆ ಅಷ್ಟೇನು ತಲೆಬಿಸಿ ಮಾಡುವಂತ ಅವಶ್ಯಕತೆ ಇಲ್ಲ, ಹಸುವನ್ನು ಸಾಕಿ ಹಸುವಿನಿಂದ ಒಂದು ಒಳ್ಳೆಯ ಹಾಲು ಒಬ್ಬರು ಗ್ಯಾಸಿಗೂ ಅನುಕೂಲ ಆಗ್ತದೆ, ಒಳ್ಳೆ ಒಂದು ಸಮಾಜಕ್ಕೂ ನಾವು ಒಂದು ಹಾಲು ಕೊಟ್ಟಂಗೆ ಆಗ್ತದೆ. ಈಗ ನಮ್ಮ ಡೈರಿಗೆ ಹಾಲು ನಾವು ಹಾಕ್ತೇವೆ, ಅದು 4 ಮಂದಿ ಬಂದು ತಗೊಂಡು ಹೋಗ್ತಾರೆ, ಹಿಂಗೆಲ್ಲ ಆಗಿ ಇದೊಂದು ಪರೋಪಕಾರ ಪುಣ್ಯದ ಕೆಲಸವೂ ಹೌದು ಹೈನುಗಾರಿಕೆ, ನನ್ನ ಒಂದು ಅಭಿಪ್ರಾಯ. ಈ ಭತ್ತದ ಕೃಷಿ ಬಗ್ಗೆ ಮಾತಾಡೋದಾದ್ರೆ, ಭತ್ತದ ಕೃಷಿ ಬಗ್ಗೆ ಅಂತಂದ್ರೆ ನಾವು ಜೀವನದಲ್ಲಿ ಶುರು ಮಾಡ್ತೇವೆ ಕೆಲಸ, ಅದಕ್ಕೂ ಕೂಡ ಹೈನುಗಾರಿಕೆ ಇಂದ ಬಂದಂತ ಗೊಬ್ಬರವನ್ನೇ ಉಪಯೋಗ ಮಾಡ್ತೇವೆ. ಒಳ್ಳೆಯ ಮಳೆ ಇದೆ ನೋಡಿ ನಾಟಿ ಕಾರ್ಯ ಇದು, ಆಮೇಲೆ ನೀರು ನಿಲ್ಲಿಸೋದು ಗದ್ದೆಗೆ, ಆಮೇಲೆ ಕಳೆಯನ್ನು ತೆಗೆಯುವುದು, ಹಿಂಗೆಲ್ಲ ಹೇಳ್ತಾ ಗದ್ದೆ ಕೆಲಸನೂ ಕೂಡ ಅದು ಒಂದು ಒಳ್ಳೆಯ ಕೆಲಸನೇ. ನಮಗೆ ತಿನ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸ್ವಂತ ಬೆಳ್ಕೊಂಡದ್ರಿಂದ ಯಾವುದೇ ರೋಗದ ಭಯ ಇದೂ ಕೂಡ ಇಲ್ಲ. ಮತ್ತು ಅದೇ ಭತ್ತದ ಗದ್ದೆ ಹುಲ್ಲು ನಾವು ನಮ್ಮ ದನಿಗೆ ಹಾಕ್ಲಿಕ್ಕೆ ಬರ್ತದೆ, ಹಿಂಗೆಲ್ಲ ಹೇಳ್ತಾ ಗದ್ದೆ ಕೆಲಸನೂ ಕೂಡ ಒಂಥರದ್ದು ಒಳ್ಳೆ ಕೆಲಸನೇ, ಸ್ವತಂತ್ರ ಕೆಲಸ. ಇನ್ನು ಯಾವ ತಳಿಯ ಭತ್ತವನ್ನು ಬೆಳಿತೀರಿ? ನಾವು ಮೊದಲು ಬಹಳಷ್ಟು ವರ್ಷ ಸ್ಯಾವ್ಕಾರು ಅಂಥೇಳಿ ಹಳೆಯ ಕಾಲದ ಬೀಜ ಅದ್ರ ಬಳಸ್ತಿದ್ವಿ, ಅದಾದ ನಂತರ ಗುಡ್ಡು ಭತ್ತ ಆಳು ಬಂತು ಅಂದ್ರೆ ದಪ್ಪ ಕಾಣ್ತದೆ, ಅದ್ರ ಬಳಸಿದ್ವಿ. ಈಗ ಸದ್ಯದಲ್ಲಿ ಪೂನಂ ಅಂತ ಹೇಳಿ ಹಾಕಿದ್ದೇವೆ. ಇಲ್ಲಿ ನಿಮಗೆ ಕೃಷಿ ಕಾರ್ಯಕ್ಕೆ ನೀರಿನ ಅನುಕೂಲತೆ ಎಲ್ಲ ಇದೆಯಾ? ನೀರಿನ ಅನುಕೂಲತೆ ಅಂದ್ರೆ ನಮ್ಮದು ಒಂದು ಸಣ್ಣ ಪ್ರಮಾಣದ ಹಳ್ಳ ಇದೆ, ಅದು ಮಳೆಗಾಲದಲ್ಲಿ ಬರ್ತದೆ, ಮತ್ತೆ ನಾವು ಸ್ವಂತ ಕೃಷಿ ಹೊಂಡನೂ ಮಾಡಿದ್ದೇವೆ ನಮ್ಮ ಇದರಲ್ಲಿ. ಹಾಗಾಗಿ ಆ ಕೃಷಿ ಹೊಂಡ ಮಳೆಗಾಲ ಮುಗಿದ ನಂತರ ಅದೇ ಕೃಷಿ ಹೊಂಡ ನೀರು ತೆಗೆದು ನಮ್ಮ ಖರ್ಚಿಗೆ ಮತ್ತು ದನದ ಖರ್ಚಿಗೆ ಎಲ್ಲ ಹಾಕಿ ಸ್ವಲ್ಪ ಮಟ್ಟಿಗೆ ತರಕಾರಿ ಬೆಳಿತೇವೆ. ತರಕಾರಿ ಒಳಗೆ ಇದು ಗುಟ್ಟುಗೊಣ್ಣೆ ನೇಗಿಲುಗೊಣ್ಣೆ ಅಂತ ಹೇಳ್ತೇವೆ, ಆಮೇಲೆ ಬದನೆಕಾಯಿ ಮೆಣಸು ಶುಂಠಿ ಅರಸಿನ ಇದೆಲ್ಲ ಬೆಳ್ಕೊಳ್ತೇವೆ. ಹಾಗಾಗಿ ಕೃಷಿ ಹೊಂಡದಿಂದ ಬೇಸಿಗೆಯಲ್ಲೂ ಕೂಡ ನಾವು ಬೆಳೆ ತೆಗಿಬಹುದು. ಅಂದ್ರೆ ನಿಮ್ಮ ಕೃಷಿ ಹೊಂಡದಲ್ಲಿ 12 ತಿಂಗಳು ನೀರಿರುತ್ತದೆ, ಅದು ಒಂದು ದೊಡ್ಡ ದೇವರು ಕೊಟ್ಟ ಕೊಡುಗೆ ನಮಗೆ. ದೊಡ್ಡ ನೀರಿದ್ದಲ್ಲಿ ನಾವು ಹುಟ್ಟಿದ್ದೇವೆ, ಹಾಗಾಗಿ ನಮಗೆ ಸ್ವಂತ ಭೂಮಿ ಇದೆ, ಸ್ವಂತ ಕೃಷಿ ಇದೆ, ದುಡ್ತಾಯ ಆರೋಗ್ಯದಿಂದ ಇದ್ದು 4 ಜನಿಗೂ ಕೂಡ ಸಾಹಿತ್ಯಿಕವಾಗಿ ಕೃಷಿಯನ್ನೇ ಮಾಡಿ ಜೇನು ಕೃಷಿ ಮತ್ತೆ ಈ ಕೊರೋನಾ ನಿಯಂತ್ರಣದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾಟಕ ಬರೆದು ಅದು ಆರೋಗ್ಯದ ರಕ್ಷಣೆಗಾಗಿ ನೀವು ಸಾವಯವ ಇದು ಬೆಳೆಸ್ರಿ, ಧೈರ್ಯದಿಂದೀರಿ, ಅಂತರ ಕಾಪಾಡಿಕೊಳ್ಳಿ, ಇಂಥ ವಿಷಯದ ಬಗ್ಗೆ ನಾಟಕ ಕೂಡ ಬರೆದು ನಾವು ಪ್ರಸಾರ ಮಾಡಿದ್ದೇವೆ. ಹಾಗಾಗಿ ಕೃಷಿ ಜೊತೆಯೆಲ್ಲ ಆಗಾಗ ನಮ್ಗೆ ಇಂಥ ಚಟುವಟಿಕೆ ಇರುವುದರಿಂದ ನಮಗೆ ಕೃಷಿ ಬೇಜಾರೇ ಬಂದಿಲ್ಲ. ಕೃಷಿ ಯಾಕಪ್ಪ ಅಂತ ಬೇಜಾರು ಬಂದಿಲ್ಲ, ಕೃಷಿಯಲ್ಲಿ ಖುಷಿ ಇದೆ. ಈಗ ನಾವು ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ಕೃಷಿ ಮಾಡೋವರೇ ನಾವು. ಇವಾಗ ಮನೆಯಲ್ಲಿ ಎಷ್ಟು ಜನ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ? ನಮ್ಮ ಜೊತೆಯಲ್ಲಿ ನಾವು ಒಂದು ದಂಪತಿ ಅಂದ್ರೆ ಗಂಡ ಹೆಂಡತಿ ಮತ್ತು ಮಗ ಓದ್ತಾ ಇದ್ದಾನೆ, ಬಂದಾಗ ಕೃಷಿ ಮಾಡ್ತಾನೆ, ಆದ್ರೆ ನಾವೇ ಮೇನು, ಗಂಡ ಹೆಂಡತಿನೇ ಮೇನು. ಎಂದು ಯಾವತ್ತು ಇದು ಕಷ್ಟದಾಯಕ ಶ್ರಮದಾಯಕ ಯಾಕಪ್ಪ ಮಾಡ್ಬೇಕು ಅಂತ ಅನ್ಸಿಲ್ಲ? ಅನ್ಸಿಲ್ಲ, ಮನಸ್ಸಿಗೆ ಖುಷಿ ಇದೆ. ಜೊತೆಗೆ ಕೃಷಿ ಸಾಹಿತ್ಯ ಚಟುವಟಿಕೆ ಇರುವುದರಿಂದ ಹೈನುಗಾರಿಕೆ ಆಗಲಿ ಜೇನು ಸಾಕಾಣಿಕೆ ಆಗಲಿ ತರಬೇತಿ ಇದು ಕೊಡುವುದರಿಂದಲೂ ಅನೇಕ ಅಧಿಕಾರಿಗಳು ತೋಟಗಾರಿಕೆ ಇರಬಹುದು, ಕೃಷಿ ಅಧಿಕಾರಿಗಳಿರ್ಬೋದು, ಈ ಉದಾಹರಣೆಗೆ ದೂರದರ್ಶನದವರು ಕೂಡ ಇದು ಮಾಡಿದ್ದಾರೆ, ಆಕಾಶವಾಣಿ, ಹೀಗೆಲ್ಲ ನಾನಾ ಥರದ ಒಳ್ಳೆಯ ಸಂಪ್ರದಾಯಸ್ಥ ಅನುಭವಸ್ಥ ಅಧಿಕಾರಿಗಳ ಜೊತೆಗೆ ಮಾತಾಡೋದ್ರಿಂದ ನಮಗೆ ತುಂಬ ಖುಷಿ ಆಗ್ತದೆ. ಇದರ ಜೊತೆಗೆ ಸಾಕಷ್ಟು ಜನ ನಮ್ಮ ರೈತ ಮಿತ್ರರು ಜೇನು ಕೃಷಿಗೆ ಸಂಬಂಧಪಟ್ಟಂತೆ ತರಬೇತಿಗೆ ಬರ್ತಾರೆ, ಅವರ ಅನುಭವಗಳನ್ನು ನಿಮ್ ಜೊತೆ ಹಂಚಿಕೊತಾರೆ, ನಿಮ್ಮಿಂದ ಕಲಿತಾರೆ. ಅವಾಗ ಏನನ್ಸ್ತದೆ? ಅವಾಗ ತುಂಬಾ ಖುಷಿ ಅನಿಸ್ತದೆ, ನಾವು ಹಿಂಗೆ ಈ ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಅನಿಸ್ತದೆ. ಹಂಗಾಗಿ ನಮ್ಗೆ ಹೊರಗಡೆಯಿಂದ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು 5 ವರ್ಷ ಬಂದಿದ್ರು. ವೈಜ್ಞಾನಿಕವಾಗಿ ಹೆಜ್ಜೆಯನ್ನು ಕೊಯ್ಲು, ಹೆಜ್ಜೆಯನ್ನು ಸಂರಕ್ಷಣೆ, ಇದ್ರ ಬಗ್ಗೆ ನಮ್ಮ ಎಲ್ಲ ಪರನೇ ಆಯ್ಕೆ ಮಾಡ್ಕೊಂಡಿದ್ರು. ಹಾಗಾಗಿ ಆಗ 5 ವರ್ಷ ಅದರಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ಹಿಂಗೆ ಆಗಾಗ ಈಗ ಕೃಷಿ ನಿರ್ದೇಶಕರು ಮತ್ತೆ ತೋಟಗಾರಿಕೆ ನಿರ್ದೇಶಕರು ಇವರೆಲ್ಲ ಬೇರೆ ಬೇರೆ ಕಡೆ ಜನರು ತರ್ತಾ ಇರ್ತಾರೆ. ನಮ್ಮದಾದಂತ ಸಣ್ಣ ಒಂದು ಚಿಕ್ಕದ ಒಂದು ಕೃಷಿ ಅವರೆಲ್ಲ ಬರ್ತಾರೆ ಅಂತಂದ್ರೆ ನಮಗೆ ಖುಷಿನೇ. ಇದರ ಜೊತೆಗೆ ಯಲ್ಲಾಪುರ ಒಂದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಇರುವಂತ ಪ್ರದೇಶ, ಸುತ್ತಮುತ್ತಲು ಸಾಕಷ್ಟು ಕಾಡಿದೆ, ಪ್ರವಾಸಿ ತಾಣ. ಹಾ, ಪ್ರವಾಸಿ ತಾಣ. ಈ ರೀತಿಯಾಗಿ ನಿಮ್ಮ ಜೇನು ಕೃಷಿಗೆ ಅಲ್ಲಿರುವ ಕಾಡು ಕೂಡ ಬಹಳಷ್ಟು ನೆರವು ನೀಡ್ತಾ ಇದೆ. ಹೌದಾ? ಸಹಾಯ ಮಾಡುತ್ತೆ. ಹಾಗಾದ್ರೆ ಬಯಲುಸೀಮೆಯಲ್ಲಿ ಇರುವಂತ ನಮ್ಮ ರೈತ ಮಿತ್ರರು ಜೇನು ಕೃಷಿ ಮಾಡಬೇಕು ಅಂತಂದ್ರೆ ಅವರಿಗೆ ಕಾಡು ಬಹಳ ಮುಖ್ಯ ಆಗ್ತದನೋ ಹೇಗೆ, ಅಥವಾ ಅವರ ಪರಿಸರದಲ್ಲಿನೇ ಅವರು ಜೇನು ಕೃಷಿ ಯಾವ ರೀತಿ ಮಾಡಬಹುದು ಅಂತೀರಿ? ಈಗ ಕಾಡು ಇಲ್ಲದೆ ಹೋದಲ್ಲಿ ಬೆಳೆಗಳು ಇರ್ತಾವಲ್ಲ, ಬೆಳೆಗಳಿದ್ದಲ್ಲೂ ಜೇನು ಕೃಷಿ ಮಾಡಬಹುದು. ಮತ್ತೆ ಕಾಡಿದ್ದಲ್ಲಿ ಅದು ಸ್ಥಳಾಂತರ ಜೇನು ಕೃಷಿ ಅಂತ ಹೇಳ್ತಾರೆ. ಅದಕ್ಕೆ ಬೆಳೆ ಇಲ್ಲದಾಗ ಕಾಡಿದ್ದಲ್ಲಿ ನಮ್ದೇ ಜಾಗ ಇರಬೇಕು ಅಂತಲ್ಲ, ಯಾರಿಂದಾರೂ ಜಾಗದಲ್ಲೂ ಇಡಬಹುದು. ಅಂತಹ ಜೇನು ಕೃಷಿಕರು ಇದ್ದಾರೆ, ಅವ್ರು ಹಾಗೆ ಮಾಡಬಹುದು. ಆದ್ರೆ ಒಂದು ಕೆಲಸ, ಔಷಧಿ ಹತ್ತಿ ಗಿಡಕ್ಕಾಗಲಿ ಭತ್ತಕ್ಕಾಗಲಿ ಔಷಧಿ ಹೊಡೆದಾಗ ಮಾತ್ರ ಜೇನು ಕುಟುಂಬ ಅಲ್ಲಿ ಇಡಬಾರದು, ಯಾಕಂದ್ರೆ ಜೇನು ಸತ್ತೋಗ್ತದೆ. ಆ ಟೈಮ್ನಲ್ಲಿ ಸ್ಥಳಾಂತರ ಜೇನು ಕೃಷಿ ಮಾಡಬೇಕಾಗ್ತದೆ. ಮತ್ತು ಆ ಔಷಧಿ ಪವರ್ ಹೋದ ನಂತರನೇ ಮತ್ತೆ ಆ ಜೇನು ಪೆಟ್ಟಿಗೆ ತಂದು ಇಡಬೇಕು. ಅದು ಹಂಗೆ ಮಾಡೋರು ಕೆಲವು ಇದ್ದಾರೆ, ಜೇನು ಸ್ಥಳಾಂತರ ಜೇನು ಕೃಷಿ ಅಂತ ಹೇಳ್ತಾರೆ. ಅದಕ್ಕೆ ಮಾಡಬಹುದು. ರೈತರು ಒಂದೇ ಅಲ್ಲ, ನೌಕರಸ್ಥರು ಮಾಡಬಹುದು, ಬಿಸ್ನೆಸ್ ಮಂದಿ ಮಾಡಬಹುದು, ಒಂದು ಪೆಟ್ಟಿಗೆ ಎರಡು ಪೆಟ್ಟಿಗೆ ಇಡಬಹುದು. ಅನುಭವ ಪಡ್ಕೊಂಡು ಮಾಡಿದವರು ಇದ್ದಾರೆ. ರೈತರಿಗೊಂದೇ ಸೀಮಿತ ಅಲ್ಲ ಜೇನು ಕೃಷಿ, ಎಲ್ಲರಿಗೂ ಸೀಮಿತ. ಆದರೆ ಜೇನು ಸಂರಕ್ಷಣೆ ಮಾತ್ರ ಎಲ್ಲರೂ ಮಾಡಬೇಕು. ಯಾಕಂತಂದ್ರೆ ನಮ್ಮ ಈ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಆರೋಗ್ಯ ಬೇಕು ಅಂತಂದ್ರೆ ಜೇನು ಬೇಕೇ ಬೇಕು. ಅದರ ಜೊತೆಗೆ ಜೇನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪರಾಗಸ್ಪರ್ಶ ಮಾಡುವಂತ ಒಂದು ಜೀವಿ, ಅದನ್ನ ನಾವು ಉಳಿಸಬೇಕು. ಅದು ಎಲ್ಲವರ ಹೊಣೆ. ಅದಕ್ಕಾಗಿ ಈಗ ಇಲಾಖೆಯವರು ಸರ್ಕಾರವು ಕೂಡ ಪ್ರಯೋಗ ಪ್ರಾತ್ಯಕ್ಷತೆ ಎಲ್ಲ ತೋರಿಸ್ತಾ ಇರ್ತದೆ. ಆದರೂ ಕೂಡ ಮಾನವನ ಅತಿಯಾಸೆಯಿಂದ ಅವೈಜ್ಞಾನಿಕ ಹೆಜ್ಜೆಯನ್ನು ಕೊಯ್ಲು ಇದೆಲ್ಲ ಮಾಡಿ ಜೇನು ಸಂತತಿ ಹಾಳು ಮಾಡ್ತಾನೆ. ದಯವಿಟ್ಟು ಇನ್ಮೇಲೆ ಹಂಗೆ ಬೇಡ, ಯಾಕಂತಂದ್ರೆ ಒಂದು ಬದುಕು ಕೊಚ್ಚೋದಂಗೆ ಆಗ್ತದೆ ಮನುಷ್ಯಂದು ಜೇನು ಇಲ್ಲ ಅಂದರೆ. ಹಂಗಾಗಿ ಈಗ ನಾವು ಪ್ರತಿಯೊಂದು ಕೇಳುಗರಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಜೇನು ಸಂತತಿ ಸಂರಕ್ಷಣೆ ಮಾಡಿ, ಅದು ನಮ್ಮನ್ನ ಸಂರಕ್ಷಣೆ ಮಾಡುತ್ತೆ. ಹೌದು, ಅದು ನಮ್ಮನ್ನ ಸಂರಕ್ಷಣೆ ಮಾಡ್ತದೆ. ಅದು ಮತ್ತೆ ನಮ್ಮ ನಿಮ್ಮ ಎಲ್ಲವರ ಕರ್ತವ್ಯನೂ ಹೌದು. ಬೆಂಕಿ ಹಾಕಿ ಸುಡಬೇಡಿ, ಜೇನಿಗೆ ಕಲ್ಲು ಹೊಡೆಯೋದು ಇದೆಲ್ಲ ಬೇಡ. ಇದೆಲ್ಲ ನಮ್ಮ ಒಂದು ವಿನಂತಿ ಈ ಆಕಾಶವಾಣಿ ಮೂಲಕ. ತುಂಬಾ ಸಂತೋಷ ರಾಮಚಂದ್ರ ಭಟ್ ಅವರೇ, ಒಬ್ಬ ಸಮಗ್ರ ಕೃಷಿಕರಾಗಿ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಜೇನು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಕಷ್ಟು ಉಪಯುಕ್ತ ಅನುಭವಗಳನ್ನು ಪಡ್ಕೊಂಡಿದ್ದನ್ನು ಬೇರೆಯವರಿಗೂ ಹಂಚುತ್ತಾ ಜೇನು ಕೃಷಿಯಲ್ಲಿ ಬೇರೆಯವರಿಗೂ ಉತ್ತೇಜನ ನೀಡ್ತಾ ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀರಿ. ಇದುವರೆಗೆ ನಮ್ಮ ರೈತ ಮಿತ್ರರೊಂದಿಗೆ ತಮ್ಮ ಸಮಯವನ್ನು ಕಳೆದು ತಮ್ಮೆಲ್ಲ ವಿಚಾರಗಳನ್ನು ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಅವಕಾಶ ಕೊಟ್ಟಂತಹ ಆಕಾಶವಾಣಿಯವರಿಗೂ ಸಹ ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಕ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಕೃಷಿ ವಾರ್ತೆ. ಜಾನುವಾರುಗಳಲ್ಲಿ ಕಂಡುಬರುವ ಹಾಲಿನ ಜ್ವರ ಅಥವಾ ಕ್ಷೀರಜ್ವರ ಯಾವುದೇ ತರಹದ ಜ್ವರ ಅಥವಾ ಹಾಲಿಗೆ ನೇರ ಸಂಬಂಧಪಡದ ರೋಗ ಅಥವಾ ತೊಂದರೆ. ಈ ರೋಗಕ್ಕೆ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್ನಂತಹ ರೋಗಕಾರಕ ಜೀವಿಗಳು ಕಾರಣವಲ್ಲ. ಇದು ದೇಹದ ಚಯಾಪಚಯ ದೋಷದಿಂದ ಬರುವಂಥ ತೊಂದರೆ. ಒಂದು ಹಸುವಿನಿಂದ ಮತ್ತೊಂದಕ್ಕೆ ಖಂಡಿತವಾಗಿಯೂ ಇದು ಬರುವುದಿಲ್ಲ. ಹೆಚ್ಚು ಹಾಲು ನೀಡುವಂಥ ಆಕಳು, ಎಮ್ಮೆ, ಕುರಿ, ಆಡುಗಳಲ್ಲಿ ಕರು ಹಾಕಿದ ನಂತರ 48 ಗಂಟೆಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತೆ. ಶಕ್ತಿಹೀನತೆ, ನೆಲ ಹಿಡಿಯುವಿಕೆ, ಎಚ್ಚರ ತಪ್ಪುವಿಕೆ, ಅಂತಿಮವಾಗಿ ಆಘಾತ ಹಾಗೂ ಸಾವು, ಇವು ಹಾಲಿನ ಜ್ವರದ ಲಕ್ಷಣಗಳು. ಜರ್ಸಿ ಆಕಳು ಮತ್ತು ಜಾಫ್ರಾಬಾದಿ ಎಮ್ಮೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಸಾಮಾನ್ಯವಾಗಿ 3ರಿಂದ 5ನೇ ಸೂಲಿನ ಹಸುಗಳಲ್ಲಿ ಕಾಣಿಸಿಕೊಳ್ಳುವಂಥ ಹಾಲಿನ ಜ್ವರ ಒಮ್ಮೊಮ್ಮೆ ಕರು ಹಾಕುವುದಕ್ಕಿಂತ ಕೆಲವು ತಾಸು ಮೊದಲೇ ಕಾಣಬಹುದು. ರಕ್ತದಲ್ಲಿನ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗೋದಕ್ಕೆ ಜೀವರಸಾಯನದ ತೊಂದರೆ ಕಾರಣ. ಇದುವರೆಗೂ ಇದು ಹೇಗೆ ಸಂಭವಿಸುತ್ತದೆ ಎನ್ನುವುದನ್ನು ನಿಖರವಾಗಿ ಹೇಳೋದಿಕ್ಕಾಗಿಲ್ಲ. ಕರು ಹಾಕಿದ ತಕ್ಷಣ ಅತ್ಯಧಿಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂಗೆ ಬೇಡಿಕೆ ಹೆಚ್ಚಾಗುತ್ತೆ. ಆಕಳೊಂದರ ಸುಮಾರು 10 ಲೀಟರ್ ಗಿಣ್ಣದ ಹಾಲಿನ ಮುಖಾಂತರ 23 ಗ್ರಾಂ ಕ್ಯಾಲ್ಸಿಯಂ ಹೊರಬಿಡುತ್ತದೆ. ಇದು ರಕ್ತದ ಪ್ಲಾಸ್ಮಾ ದ್ರವದಲ್ಲಿನ ಕ್ಯಾಲ್ಸಿಯಂಗಿಂತ 9 ಪಟ್ಟು ಹೆಚ್ಚು. ಹಾಲಿನ ಜ್ವರಕ್ಕೆ ಅಂದಾಜು ಮಾಡಲಾದ ಕಾರಣಗಳಲ್ಲಿ ಉತ್ಪಾದಿಸಲಾದ ಹೆಚ್ಚು ಹಾಲಿನ ಮುಖಾಂತರ ಆಗುವ ಕ್ಯಾಲ್ಸಿಯಂನ ನಷ್ಟ, ಕರುಳುಗಳಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳಲಾಗದೇ ಇರುವುದು, ಕಡಿಮೆ ಆಹಾರ ಸೇವನೆ, ಅಪಚನ, ವಿಟಮಿನ್ ಡಿ ಕೊರತೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ಅಸಮತೋಲನ, ಕರುಳಿನ ಬೇನೆ ಮುಂತಾದವುಗಳು. ದಿನಕ್ಕೆ 100 ಗ್ರಾಂಗಿಂತ ಹೆಚ್ಚು ಕ್ಯಾಲ್ಸಿಯಮನ್ನು ಗರ್ಭಾವಸ್ಥೆಯಲ್ಲಿ ಅಂದರೆ ಹಾಲು ಕರೆಯುವುದನ್ನು ನಿಲ್ಲಿಸಿದಾಗ ತಿನ್ನಿಸಿದರೆ ಕ್ಯಾಲ್ಸಿಯಂ ಚಯಾಪಚಯ ಕ್ರಿಯೆ ಏರುಪೇರುಗೊಂಡು ರಕ್ತ ಹಾಗೂ ಕರುಳಿನಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕರು ಹಾಕೋದಕ್ಕಿಂತ ಮೊದಲು ದಿನವೊಂದಕ್ಕೆ 80 ಗ್ರಾಂಗಿಂತ ಹೆಚ್ಚು ಫಾಸ್ಫರಸ್ ಆಹಾರದಲ್ಲಿ ತಿನ್ನಿಸಿದರೆ ಕರುಳಿನ ಮುಖಾಂತರ ಕ್ಯಾಲ್ಸಿಯಂ ಹೀರುವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಒಣ ಭತ್ತದ ಹುಲ್ಲಿನಂತಹ ಆಕ್ಸಲೇಟ್ ಹೆಚ್ಚಿರುವ ಮೇವನ್ನು ಅಧಿಕ ಪ್ರಮಾಣದಲ್ಲಿ ತಿನ್ನಿಸುತ್ತಾ ಬಂದರೆ ಹಸುವಿನ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗುತ್ತೆ. ಹಾಲಿನ ಜ್ವರ ಬಂದಾಗ ಕ್ಯಾಲ್ಸಿಯಂ ಚಿಕಿತ್ಸೆಯಿಂದ ಆಶ್ಚರ್ಯಕರ ರೀತಿಯಲ್ಲಿ ಗುಣ ಕಾಣುತ್ತೆ. ಒಂದು ವೇಳೆ ಅದೇ ಸಮಯದಲ್ಲಿ ಬೇರೆ ರೋಗ ಅಥವಾ ತೊಂದರೆ ಸೇರಿಕೊಂಡ್ರೆ ರೋಗ ನಿಧಾನ ಮತ್ತು ಚಿಕಿತ್ಸೆ ಕಷ್ಟಕರವಾಗಬಹುದು. 3 ಹಂತಗಳಲ್ಲಿ ಕಾಣಿಸಿಕೊಳ್ಳುವ ಹಾಲಿನ ಜ್ವರದಲ್ಲಿ ಮೊದಲಿಗೆ ಗಾಬರಿಯಾಗುವುದು ಮತ್ತು ಹೊಯ್ದಾಡುವುದು ಪ್ರಾರಂಭವಾಗುತ್ತೆ. ಹಲ್ಲು ಕಡಿಯುವುದು ಮತ್ತು ಹಿಂಗಾಲುಗಳನ್ನು ಸೆಟ್ಟಿಸೋದು ಸಾಮಾನ್ಯ. ಗಮನಿಸಬೇಕಾದಂಥ ಅಂಶ ಅಂದರೆ ದೇಹದ ಉಷ್ಣತಾಮಾನ, ಹೃದಯದ ಬಡಿತ ಹಾಗೂ ಉಸಿರಾಟಗಳಲ್ಲಿ ಹೆಚ್ಚಿನ ಬದಲಾವಣೆ ಇರೋದಿಲ್ಲ. ಕೆಲವೇ ತಾಸುಗಳಲ್ಲಿ ಹಸು ಕುತ್ತಿಗೆಯನ್ನು ಭುಜದ ಮೇಲೆ ಒರಗಿಸಿಕೊಂಡು ಮೇಲೆ ಎದ್ದೇಳೋದಕ್ಕೆ ಆಗದೆ ಎದೆಯನ್ನು ಹಚ್ಚಿ ನೆಲದ ಮೇಲೆ ಸುಂದಾಗಿ ಮಲಗ್ತವೆ. ಮುಟ್ಟಿದರೆ ಮೈ ತಣ್ಣಗಾಗಿರುತ್ತೆ. ಮೂತ್ರ ಅಥವಾ ಸೆಗಣಿ ಹಾಕೋದಿಲ್ಲ. 3ನೇ ಹಂತದಲ್ಲಿ ಹಸು ಅಡ್ಡ ಮಲಗುತ್ತೆ. ಹೆಚ್ಚು ಕಮ್ಮಿ ಪ್ರಜ್ಞಾಹೀನವಾಗಿರುತ್ತೆ. ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುತ್ತೆ. ಈ ಹಂತದಿಂದ ಇನ್ನಿಲ್ಲದ ತೊಂದರೆಗಳು ಸೇರಿಕೊಳ್ತವೆ. ಹಸುವಿನ ಪ್ರಾಣಕ್ಕೂ ಕುತ್ತು ಬರಬಹುದು. ಹಾಲಿನ ಜ್ವರ ಬರದಂತೆ ತಡೆಗಟ್ಟಲು ಹಲವು ವಿಧಾನಗಳನ್ನು ಅನುಸರಿಸಬಹುದು. ಗರ್ಭಾವಸ್ಥೆಯಲ್ಲಿ ಕೊನೆಯ 2 ತಿಂಗಳಲ್ಲಿ ಹಾಲು ಕರೆಯುವುದನ್ನು ನಿಲ್ಲಿಸಿದಾಗ ಹೆಚ್ಚು ಕ್ಯಾಲ್ಸಿಯಮನ್ನು ತಿನ್ನಿಸಬಾರ್ದು. ಅದರ ಬದಲಾಗಿ ಕರು ಹಾಕೋದಕ್ಕಿಂತ ಕೆಲವು ತಾಸುಗಳ ಮೊದಲು ಕ್ಯಾಲ್ಸಿಯಮನ್ನು ಪೂರೈಸಬಹುದು. ಕರು ಹಾಕೋದಕ್ಕಿಂತ 1 ವಾರ ಮೊದಲು ಪಶುವೈದ್ಯರಿಂದ ವಿಟಮಿನ್ ಡಿ ಇಂಜೆಕ್ಷನ್ ಕೊಡಿಸಬೇಕು. ಗರ್ಭಾವಸ್ಥೆಯಲ್ಲಿ ಒಳ್ಳೆಯ ಆಶ್ರಯ ನೀಡಿ ಒತ್ತಡಗಳಿಂದ ಮುಕ್ತವಾಗಿರಿಸಬೇಕು. ಸಾಧ್ಯವಿದ್ದಷ್ಟು ಒಣ ಮೇವನ್ನು ಕೊಡ್ತಾ ಇರಬೇಕು. ಇದು ಪಚನ ಕ್ರಿಯೆಗೆ ಸಹಾಯಕಾರಿ. ಪಶುವೈದ್ಯರು ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡೋದ್ರಿಂದ ತಕ್ಷಣ ಗುಣಮುಖವಾಗ್ತವೆ. ಕರು ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಅಂಶ ಇರುವ ಟಾನಿಕನ್ನು ಪಶುವೈದ್ಯರ ಸಲಹೆ ಮೇರೆಗೆ ಕೊಡೋದ್ರಿಂದ ಇದರ ನಿಯಂತ್ರಣ ಮಾಡಬಹುದು. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಸುಳ್ಳದ ಎಲ್ಲವ್ವ, ಬಸಪ್ಪ ಭಜಂತ್ರಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಅರಸಣ್ಣ ನಚ್ಚತಿರಲೆ, ನಮ ಶಿವನ ನರಸರ ಮೈ ಒರೆಸತಿರಲೆ. ಅರಸಣ್ಣ ನಚ್ಚತಿರಲೆ, ನಮ ಶಿವಗ ನರಸರ ಮೈ ಒರೆಸತಿರಲೆ. ನೈವ ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೆ. ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೆ. ನಂದಾವ ಹಚ್ಚತಿರಲೆ, ನಮ ಶಿವಗ ಗಮನರ ಮೈ ಒರೆಸತಿರಲೆ. ಗಂಧಾವ ಹಚ್ಚತಿರಲೆ, ನಮ ಶಿವಗ ಗಮನರ ಮೈ ಒರೆಸತಿರಲೆ. ದೇವ ಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೆ. ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೆ. ಹಚ್ಚತಿರಲೆ, ನಮ ಶಿವಗ ನಿಷ್ಠರ ಮೈ ಒರೆಸತಿರಲೆ. ಎಣ್ಣೆಯ ಹಚ್ಚತಿರಲೆ, ನಮ ಶಿವಗ ನಿಷ್ಠರ ಮೈ ಒರೆಸತಿರಲೆ. ದೇವಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೆ. ದೇವಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೆ. ಹುಲಿ ನೆರೆಯತಿರಲೆ, ಒನಗನ್ನ ಕೋಗಿಲ ಕೂಗತಿರಲೆ. ನಾಗೋಲಿ ನೆರೆಯತಿರಲೆ, ಒನಗನ್ನ ಕೋಗಿಲ ಕೂಗತಿರಲೆ. ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೆ. ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೆ. ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೆ. ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೆ. ಅದರ ಹಾಲಗಂಬ ನಮ ಶಿವಗ 9 ಕಳಸ ನೋಡೆ. ಅಂದರ ಹಾಲಗಂಬ ನಮ್ಮ ಶಿವಗ ಒಂಬತ್ತ ಕಳಸ ನೋಡೆ ಅಂದು ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರೆ ಅಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಾಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರೆ ಅಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಾಣಿನಾನಗಂಬ ನಮ ಶಿವಗ ಹನ್ನಂದ ಕೊಳಸ ನೋಡೆ ಹಂದರ ಹಾಲಗಂಬ ನಮ ಶಿವಗ ಹನ್ನಂದ ಕೊಳಸ ನೋಡೆ ಚಪ್ಪು ಅರದಾಗ ಹೊಕ್ಕನ ಮುತ್ತೈದಾರ ಹೊತ್ತಾರಂದೈರೆ ಅಣಿನೇ ಅರದಾಗ ಗೊಂಚಲ ಮುತ್ತೈದಾರ ಹೊಕ್ಕಾರಂದೈರಾಣಿನೇ ಚಪ್ಪು ಅರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರೆ ಅಣಿನೇ ಅರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರಾಣಿನೇ ಗಂಬ ನಮ ಶಿವಗ ಹಿಪ್ಪ ತಂದ ಕೊಳಸ ನೋಡೆ ಅಂದರ ಹಾಲಗಂಬ ನಮ ಶಿವಗ ಹಿಪ್ಪ ತಂದ ಕೊಳಸ ನೋಡೆ ಪಾರ್ವತಿ ಪರಮೇಶ್ವರ ಮನತಮ್ಮ ಯಾರಂದ ಜನರೆಲ್ಲ ನೋಡಿದಂದೆ ಪಾರ್ವತಿ ಪರಮೇಶ್ವರ ಬದಿ ಮಕ್ಕಳ ಯಾರಂದ ಜನರೆಲ್ಲ ನೋಡ ಬಂದ ಹೂವಿನ ದಂಡಿ ಚೆಂಡ ಹೂವಿನ ದಂಡಿ ಚೆಂಡ ಹೂವಿನ ನೆನಿದಾಂಡೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ ಚೆಂಡ ಹೂವಿನ ನೆನಿದಾಂಡಿ ತಗೊಂಡರೆಂಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಮಲ್ಲಿ ಹೂವಿನ ದಂಡಿ ಮಲ್ಲಿ ಹೂವಿನ ಗಿಂಡಿ ಮಲ್ಲಿ ಹೂವಿನ ನೆನಿದಾಂಡೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಮಲ್ಲಿ ಹೂವಿನ ನೆನಿದಾಂಡಿ ತಗೊಂಡರೆಂಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಸೆಂಪಿ ಹೂವಿನ ಗಿಂಡಿ ಸೆಂಪಿ ಹೂವಿನ ದಂಡಿ ಸೆಂಪಿ ಹೂವಿನ ನೆನಿದಾಂಡೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸೇವಂತಿ ಹೂವಿನ ನೆನಿದಾಂಡಿ ತಗೊಂಡರೆಂಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸೇವಂತಿ ಹೂವಿನ ಗಿಂಡಿ ಸೇವಂತಿ ಹೂವಿನ ದಂಡಿ ಸೇವಂತಿ ಹೂವಿನ ನೆನಿದಾಂಡೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಜಾಮಿ ಕಟ್ಟಿ ಮ್ಯಾಲ ಬಾಸಿಂಗ್ ತರು ಅಣ್ಣಗ ಬಾಸಿಂಗದ ಮ್ಯಾಲ ಬಸವಣ್ಣ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಕಟ್ಟಿ ಮ್ಯಾಲ ದಂಡಿ ತರು ಅಣ್ಣಗ ದಂಡಿಯ ಮ್ಯಾಲ ನವಲಿರಲೇ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಇದುವರೆಗೆ ಸುಳ್ಳದ ಎಲ್ಲವ್ವ ಬಸಪ್ಪ ಭಜಂತ್ರಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಕೃಷಿ ಉತ್ಪನ್ನದ ಇಂದಿನ ಪ್ಯಾಟಿ ಧಾರಣೆ ತಿಳಿದುಕೊಳ್ಳೋಣ. ಗದಗ್ ಪ್ಯಾಟಿ ಧಾರಣೆ, ಗೆಜ್ಜೆ ಶೇಂಗಾ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,900, ಗರಿಷ್ಠ 7,030. ಸೂರ್ಯಕಾಂತಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2,161, ಗರಿಷ್ಠ 3,651. ತೊಗರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,369, ಗರಿಷ್ಠ 4,061. ಗೋಧಿ, ಬಿಳಿ ಗೋಧಿ ಪ್ರತಿ ಕ್ವಿಂಟಲ್ಗೆ 1,787, ಗರಿಷ್ಠ 3,659. ದಾವಣಗೆರೆ ಪ್ಯಾಟಿ ಧಾರಣೆ, ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,151. ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 500, ಗರಿಷ್ಠ 2,000. ರಾಗಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,608. ಬಾಗಲಕೋಟೆ ಪ್ಯಾಟಿ ಧಾರಣೆ, ಹೆಸರುಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,000, ಗರಿಷ್ಠ ಕೂಡ 4,000. ಸೂರ್ಯಕಾಂತಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 6,800, ಗರಿಷ್ಠ 7,101. ಸಿದ್ದಾಪುರ ಪ್ಯಾಟಿ ಧಾರಣೆ, ಬಿಳಿ ಗೋಟು ಅಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 26,112, ಗರಿಷ್ಠ 32,390. ಚಾಲಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 35,899, ಗರಿಷ್ಠ ಕೂಡ 38,699. ಕೆಂಪು ಗೋಟಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 28,199, ಗರಿಷ್ಠ 32,499. ಕರಿಮೆಣಸು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 46,299. ಸಿರ್ಸಿ ಪ್ಯಾಟಿ ಧಾರಣೆ, ಬಿಳಿ ಗೋಟಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 21,119, ಗರಿಷ್ಠ 33,599. ಚಾಲಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 34,599, ಗರಿಷ್ಠ 39,111. ಹುಬ್ಬಳ್ಳಿ ಪ್ಯಾಟಿ ಧಾರಣೆ, ಒಣ ಮೆಣಸಿನಕಾಯಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 40,200, ಗರಿಷ್ಠ 43,200. ಕಡ್ಡಿ ಮೆಣಸಿನಕಾಯಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,200, ಗರಿಷ್ಠ 27,100. ಈರುಳ್ಳಿ ಪೂನಾ ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 500, ಗರಿಷ್ಠ 1,900. ಕುಸುಬೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,999, ಗರಿಷ್ಠ 4,759. ಸೋಯಾಬೀನ್ ಪ್ರತಿ ಕ್ವಿಂಟಲ್ಗೆ 3,569, ಕನಿಷ್ಠ ಗರಿಷ್ಠ 6,309. ತೊಗರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2,569, ಗರಿಷ್ಠ 4,711. ಗೋಧಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,969, ಗರಿಷ್ಠ 1,989. ಬಿಳಿ ಜೋಳ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2,181, ಗರಿಷ್ಠ 2,470. ಗೆಜ್ಜೆ ಶೇಂಗಾ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,334, ಗರಿಷ್ಠ 5,463. ಹೆಸರುಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,429, ಗರಿಷ್ಠ 6,189. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,139, ಗರಿಷ್ಠ 4,999. ಇದು ಇಂದಿನ ಪ್ಯಾಟಿ ಧಾರಣೆ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸ್ತನದ ಬಗ್ಗೆ ಸ್ವಯಂ ಪರೀಕ್ಷೆ. ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ರಶ್ಮಿ ಮಾನೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲತಾ ಶಿವಾನಂದ್. ಹೇ ಅಲ್ಲಿಗೆ ಹೇ ಡಾಕ್ಟರ್ ಡಾಕ್ಟರ್ ಇದುವರೆಗೆ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಕಾಳಿಂಗ ಮಾಲಿಂಗ ಸರ್ಕಾರ.